ನಮ್ಮ ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದೋ. ನಮ್ಮ ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು. ತಿಂಗಳು ಮುಳುಗಿದವು ಅಣ್ಣ ಮದಯ್ಯನೋ ಸಣ್ಣ ತೆರಿನ ಮ್ಯಾಲೆ, ಅಣ್ಣ ಮದಯ್ಯನೋ ಸಣ್ಣ ತೆರಿನ ಮ್ಯಾಲೆ, ಸುಮ್ಮನೆ ಕೂತು ಶರಣರು ನೋಡುವಾಗ ಬಾಳೆ ಬಾಗಿದವು. ಸುಮ್ಮನೆ ಕೂತು ಶರಣರು ನೋಡುವಾಗ ಬಾಳೆ ಬಾಗಿದವು. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ. ನಮ್ಮ ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವೋ. ನಮ್ಮ ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಳು ಮುಳುಗಿದವೋ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು. ನಮ್ಮ ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು. ತಿಂಗಳು ಮುಳುಗಿದವು ಅಲಂಬಾಡಿಂದ ಅಲರಬಿ ಬರುವಾಗ, ಅಲಂಬಾಡಿಂದ ಅಲರಬಿ ಬರುವಾಗ, ನಮ್ಮ ಸ್ವಾಮಿ ವಲ್ಲಾಡಿ ಬೀಗುತ್ತ ಬರುವಾಗ ಬಾಳೆ ಬಾಗಿದವು. ನಮ್ಮ ಸ್ವಾಮಿ ವಲ್ಲಾಡಿ ಬೀಗುತ್ತ ಬರುವಾಗ ಬಾಳೆ ಬಾಗಿದವು. ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು, ಬಾಳೆ ಬಾಗಿದವು, ಬಾಳೆ ಬಾಗಿದವು, ಬಾಳೆ ಬಾಗಿದವು, ಬಾಳೆ ಬಾಗಿದವು. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೆವಂತಿಗೆ ಗುಂಪುಳ್ಳ ಕೇದುಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ನೀ ಮೊಗ್ಗೆ ಮಾತಾಡು ಮಲ್ಲಿಗೆ ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ